ಆತ್ಮೀಯ ರೈತ ಬಾಂಧವರೇ ಸ್ವಾಗತ. ರೈತ ಬಾಂಧವರೇ, ರೈತರು ದೇಶದ ಬೆನ್ನೆಲುಬು. ಆದರೆ ಇವತ್ತು ರೈತರ ಒಂದು ಸ್ಥಿತಿಗತಿಗಳು ಸಾಕಷ್ಟು ಸಣ್ಣ ಸಣ್ಣ ರೈತರ ಸ್ಥಿತಿಗತಿ ಅಯೋಮಯವಾಗಿದೆ. ಖರ್ಚು ಭಾಳ, ಬರೋ ಒಂದು ವರಮಾನ ಭಾಳ ಕಡಿಮೆ ಆಗ್ತದೆ. ಆ ನಿಟ್ಟಿನೊಳಗೆ ಸಾಕಷ್ಟು ಸವಾಲುಗಳು ಈಗಿನ ಕಾಲದಾಗದ. ನಾವು ಸಮಗ್ರವಾಗಿ ಒಂದು ಉತ್ತಮ ಒಂದು ಕೃಷಿ ಮಾಡಬೇಕು ಅಂದರೆ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಮಾಡಬೇಕು. ಇವತ್ತು ನಮ್ಮ ಕೃಷಿಕರು ಸಾಕಷ್ಟು ಮಾಹಿತಿಯನ್ನು ಹೊಂದಿಲ್ಲ. ನಾವೇನು ಹೇಳ್ತೀವಿ ಅಂದರೆ ಅದಕ್ಕೆ ಕೃಷಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ. ಇವತ್ತು ಯಾವ ರೀತಿ ಕೃಷಿ ಮಾಡಿದರೆ ನಮ್ಗೆ ಲಾಭದಾಯಕ ಆಗ್ತದೆ ಅನ್ನೋದು ಭಾಳ ಮುಖ್ಯ. ಯಾವ ರೀತಿ ನಮ್ಮ ಒಂದು ಇಳುವರಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ, ಅವಾಗ ಮಾತ್ರ ಲಾಭ ಆಗುತ್ತೆ ಅನ್ನೋದು ನಮ್ಮ ತಿಳುವಳಿಕೆ ಇಲ್ಲದೆ ಹೋದರೆ ನಮಗೆ ಹೀಗೆ ನಾವು ವರ್ಷನೂ ಇದೇ ರೀತಿ ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ. ಇವತ್ತು ನಮ್ಮ ಜೊತೆಗೆ ಒಬ್ಬ ಹಿರಿಯ ಕೃಷಿ ವಿಜ್ಞಾನಿ, ಬೇಸಾಯಶಾಸ್ತ್ರ ವಿಭಾಗದೊಳಗೆ ಒಂದು ಪರಿಣಿತರು, ಹಾಗೆಯೇ ದ್ವಿದಳ ಧಾನ್ಯ ಕಡಲೆಯೊಳಗೆ ಅವರು ಸಾಕಷ್ಟು ಅಭ್ಯಾಸ ಮಾಡಿದಂಥವರು, ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ 37 ವರ್ಷಗಳ ಸುದೀರ್ಘ ಅನುಭವ ಅವರಿಗಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ತೋಟಗಾರಿಕೆ ವಿಶ್ವವಿದ್ಯಾಲಯ ಧಾರವಾಡ, ICR ರಿಸರ್ಚ್ ಸೆಂಟರ್ಗಳು ಕೂಡ ವಿಜ್ಞಾನಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸಾಕಷ್ಟು ಸಂಸ್ಥೆಗಳಲ್ಲೂ ಕೂಡ ವ್ಯಾಪಕ ಅನುಭವವನ್ನು ಹೊಂದಿರುವಂಥ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು ಆಡಳಿತ ಇರ್ಬೋದು, ವಿಸ್ತರಣೆ ಇರ್ಬೋದು, ಸಂಶೋಧನೆ ಇರ್ಬೋದು, ಬೋಧನೆ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಕೂಡ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಿ ಭಾಳ ಸಂತೃಪ್ತಿದಾಯಕವಾಗಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಇವತ್ತು ಜನಜನಿತವಾಗಿರುವಂಥ ಪ್ರಾಧ್ಯಾಪಕರು ಅಂಥೇಳಿ ಹೆಸರು ಗಳಿಸಿದಂಥವರು, ರೈತ ಬಾಂಧವರ ಜೊತೆಗೂ ಕೂಡ ಭಾಳ ಅತ್ಯುತ್ತಮವಾಗಿ ಸಂಬಂಧ ಇಟ್ಕೊಂಡಂಥವರು, ಅವರಿಗೆ ಮಾರ್ಗದರ್ಶನ ಮಾಡಿದಂಥವರು. ಇವತ್ತು ಸಮಗ್ರ ಕೃಷಿ ಅಂದರೆ ಸಮಗ್ರವಾಗಿ ಕೃಷಿಯಲ್ಲಿ ಏನು ಬದಲಾವಣೆ ಆಗಬೇಕು, ವಿಶೇಷವಾಗಿ ಮಣ್ಣಿನ ಒಂದು ನಿರ್ವಹಣೆ ಮಾಡೋದು ಹೇಗೆ. ಒಂದು ಈಗ ನಾವು ಅಂತೀವಿ ನೈಸರ್ಗಿಕ ಕೃಷಿ ಒಳ್ಳೆಯದಂತೀವಿ, ಸಾವಯವ ಕೃಷಿ ಒಳ್ಳೆಯದಂತೀವಿ, ರಾಸಾಯನಿಕ ಕೃಷಿನೂ ಮಾಡ್ಬೋದಂತೀವಿ. ಆದರೆ ಯಾವುದು ನಮಗೆ ಸಮಗ್ರವಾಗಿ ನಾವು ಅರ್ಥ ಮಾಡಿಕೊಂಡು ಯಾವುದು ಮಾಡಿದರೆ ನಮಗೆ ಲಾಭ ಮತ್ತು ಯಾವುದು ಮಾಡಿದರೆ ನಮಗೆ ಕ್ಷೇಮಕರ, ಇವೆಲ್ಲ ವಿಚಾರ ಮಾಡಿದರೆ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾರೆ. ಹಸಿರು ಕ್ರಾಂತಿಯ ನಂತರ ರಾಸಾಯನಿಕ ಒಂದು ಕೃಷಿಯಿಂದ ಆಗಿರುವಂಥ ದುಷ್ಪರಿಣಾಮಗಳ ಬಗ್ಗೆ ಕೂಡ ನಮ್ಗೆ ಗೊತ್ತಿದೆ. ಅವೆಲ್ಲ ಕುರಿತಂತೆ ಇವತ್ತು ವಿಸ್ತೃತವಾಗಿ ನಾವು ಚರ್ಚೆ ಮಾಡೋಣ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೇ, ಒಬ್ಬ ಹಿರಿಯ ವಿಜ್ಞಾನಿ ಮತ್ತು ಯಶಸ್ವಿ ಒಬ್ಬ ಪ್ರೊಫೆಸರ್ ಮತ್ತು ಹಾಗೆಯೇ ಒಳ್ಳೆಯ ಆಡಳಿತಗಾರರು, ಜನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ತಾವು ಸಂಶೋಧನೆಗೆ ಮಾರ್ಗದರ್ಶನ ಮಾಡಿದ್ರು ಅಂದರೆ ಆಟ ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ನಮ್ಮ ಚಿದಾನಂದ ಮನ್ಸೂರ್ ಅವರು ಕೈಯಾಡಿಸಿದ ಕ್ಷೇತ್ರವಿಲ್ಲ ಅಂತ ಹೇಳ್ಬೋದು. ನಿಮಗೆ ಅಭಿನಂದನೆಗಳು ಸರ್. ಮೊದಲನೇದಾಗಿ ಧನ್ಯವಾದ. ನಿಮ್ಮ ಒಂದು ಹಿರಿಯ ಒಂದು ವ್ಯಾಪಕ ಅನುಭವ ಏನಿದೆಲ್ಲ ಅದು ನಮಗೆ ನಿಜವಾಗಿ ಕೂಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ರೈತ ಬಾಂಧವರಿಗೆ ನೀವು ಸಾಕಷ್ಟು ಮಾರ್ಗದರ್ಶನ ಮಾಡಿರಿ. ಸದ್ಯದ ರೈತ ಬಾಂಧವರ ಒಂದು ಸ್ಥಿತಿಗತಿಗಳ ಬಗ್ಗೆ, ಉತ್ತರ ಕರ್ನಾಟಕದ ನಮ್ಮ ರೈತರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೇ? ನೋಡಿ, ಕೃಷಿ ಕ್ಷೇತ್ರ ಇವತ್ತು ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆಲೋಚನೆ ಮಾಡಬೇಕಾಗಿರುವಂಥ ಕ್ಷೇತ್ರ ಆಗಿದೆ. ಅದರಲ್ಲಿ ವಿಶೇಷವಾಗಿ ಭಾರತದಂಥ ವೈಶಿಷ್ಟ್ಯಪೂರ್ಣವಾದಂಥ ದೇಶ, ನಾನು ಇಲ್ಲಿ ವೈಶಿಷ್ಟ್ಯಪೂರ್ಣ ಅಂತ ಯಾಕಂತೀನಿ ಅಂದರೆ, ಜಗತ್ತಿನೊಳಗೆ ಗುರುತಿಸಲ್ಪಟ್ಟಂಥ 68 ಮಣ್ಣಿನ ನಮೂನೆ ಇದಾವಲ್ಲ, ಅದರಲ್ಲಿ 45 ಮಣ್ಣಿನ ನಮೂನೆ ನಮ್ಮ ದೇಶದಲ್ಲಿದ್ದಾವೆ. ಹಾಗೆಯೇ ಪ್ರಮುಖವಾದಂಥ 15 ವಾಯುಗುಣ ಪ್ರದೇಶಗಳು ಅಂತ ಏನು ಜಗತ್ತಿನಲ್ಲಿ ಐಡೆಂಟಿಫೈ ಮಾಡಿದೆವೋ 15 ಕೂಡ ನಮ್ಮ ದೇಶದಲ್ಲಿದ್ದಾವೆ. ಕೇವಲ 2.56% ಅಷ್ಟು ಕ್ಷೇತ್ರ ಜಾಗತಿಕವಾಗಿ ನಮ್ಮದಿದೆ. 4% ನೀರು ನಮ್ಮ ದೇಶಕ್ಕಿದೆ. 18% ಜನಸಂಖ್ಯೆ ನಮ್ಮದು. ಆಮೇಲೆ ದೇಶದ 88% ಏರಿಯಾ, ಸಾಗುವಳಿ ಏರಿಯಾ ಉಷ್ಣವಲಯದಲ್ಲಿ ಬರ್ತದೆ. ಒಂದು 10% ಸಮಶೀತೋಷ್ಣ ವಲಯದಲ್ಲಿ ಬರ್ತದೆ. ಸ್ವಲ್ಪ ಉಳಿದದ್ದು 2% ಶೀತ ವಲಯದಲ್ಲಿ ಬರ್ತದೆ. ಈ ಹಿನ್ನೆಲೆಯೊಳಗೆ ನಮ್ಮ ದೇಶದ ಕೃಷಿ ಬಗ್ಗೆ ನಾವು ಭಾಳ ಜಾಗರೂಕರಾಗಿದ್ದಷ್ಟು ನಮಗೆ ಲಾಭ ಹೆಚ್ಚು ಅಂತ. ವಿಶೇಷವಾಗಿ ಭಾರತದ ಕೃಷಿಯಲ್ಲಿ ಭಾಳ ಎರಡರು ತೊಡರು ಬರೋದಂದ್ರೇ ಸಾಗುವಳಿಯ ಗಾತ್ರ. 86% ರೈತರ ಸಾಗುವಳಿ ಕ್ಷೇತ್ರ 1 ಹೆಕ್ಟರ್ಗಿಂತ ಕಡಿಮೆ ಇದೆ. ಏನೇ ಹೊಸದು ಮಾಡೋಕ್ಕೆ ಹೋದರೆ ಅಲ್ಲಿ ಮೈಮೇಲೆ ಬರ್ತದೆ. ವೈಜ್ಞಾನಿಕವಾಗಿ ಅವರು ಮಷಿನ್ ಉಪಯೋಗ ಮಾಡೋಕ್ಕಾಗೋದಿಲ್ಲ, ಹೊಸ ವಿಚಾರ ಜಾರಿ ಮಾಡೋಕ್ಕೆ ಹೋದರೆ ಆರ್ಥಿಕವಾಗಿ ಅವರಿಗೆ ಅಷ್ಟು ಲಾಭ ಆಗೋದಿಲ್ಲ. ಈ ಹಿನ್ನೆಲೆಯೊಳಗೆ ನಾವು ಬಹಳ ಜಾಗ್ರತೆಯಿಂದ ಯಾವ ರೈತರು ಯಾವ ಕೃಷಿ ಮಾಡಿದರೆ ಅನುಕೂಲ, ಈಗ ಅತ್ಯಂತ ಚಿಕ್ಕ ರೈತರು ಅಂತ ಹೇಳ್ತೀವಿ, ಮಾರ್ಜಿನಲ್ ಫಾರ್ಮರ್ಸ್, ಅವರಿಗೆ ಸಂಪನ್ಮೂಲಗಳ ಕೊರತೆ ಇರ್ತದೆ, ಅವರ ಜಮೀನಿನ ಗಾತ್ರ ತುಂಬ ಕಡಿಮೆ. ನಾನು ಈಗ ಹೇಳಿದ್ನಲ್ಲ, 86% ರೈತರಿಗೆ 1 ಹೆಕ್ಟರ್ಗಿಂತ ಕಡಿಮೆ ಜಮೀನು ಇರ್ತದನ್ನೆಲ್ಲ, ಈ 86% ರೈತರ ಹತ್ತಿರ ಇರೋ ಜಮೀನು ನಮ್ಮ ಸಾಗುವಳಿ ಕ್ಷೇತ್ರದ ಕೇವಲ 47%. ಅಂದರೆ ನಮ್ಮ ರೈತರು ತಮಗಿರುವಂಥ ವ್ಯಾಪಕ ಅನುಭವ, ಹೊಸ ವಿಚಾರ, ತಮ್ಮ ಹಿಡುವಳಿಗೆ ಅನುಸಾರವಾಗಿ ಯಾವುದವರಿಗೆ ಅನುಕೂಲ ಅನ್ನೋದನ್ನು ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಹಾಗೆಯೇ ಖಾಸಗಿ ಎನ್ ಜಿ ಓಸ್ ಅಂತ ಏನು ಹೇಳ್ತೀವಿ, ಅವರು ಕೂಡ ಮನವರಿಕೆ ಮಾಡಿಕೊಟ್ಟು ಪ್ರಾತ್ಯಕ್ಷಿಕ ರೂಪದಲ್ಲಿ ಅವರಿಗೆ ಮನಗಾಣಿಸಿದಾಗ ಮಾತ್ರ ಅವರು ತಮ್ಮ ಒಂದು ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಅಂತ ನಾನೊಂದು 36 ವರ್ಷ 3 ತಿಂಗಳ ಅನುಭವದಿಂದ ನಾನು ಕಂಡುಕೊಂಡಿದ್ದೆ. ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ನಾನು ಒಬ್ಬ ರೈತ ನೋಡಿದ್ದೀರಿ, ಸೋಮನಹಳ್ಳಿ ಅಂತೇಳಿ ಬೆಂಗಳೂರು ಕಡೆ, ಶಶಿ ಅಂತ ಅವರ ಹೆಸರು. ತುಂಬ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿದಂಥವರು, ನಾಟಿ ಶೇಂಗಾ ಆಗಿರ್ಬೋದು, ಮಾರುಕಟ್ಟೆ ಮಾಡೋದ್ರಲ್ಲಿ ಕೂಡ ಸಿದ್ಧಹಸ್ತರು. ಅವನ ತಂದೆ ಒಂದು ಕೃಷಿ ಹೊಂಡ ಮಾಡಿಕೊಂಡು ಆಮೇಲೆ ಎತ್ತರದ ಸ್ಥಳಗಳಿಂದ ಮಳೆ ನೀರು ಕೃಷಿ ಹೊಂಡಕ್ಕೆ ಬರೋ ಹಂಗೆ ಮಾಡ್ಕೊಂಡಿರೋದು, ಆಮೇಲೆ ಬೋರ್ವೆಲ್ ಕೂಡ ತಂದೆ ಸ್ವಂತ ಇಟ್ಕೊಂಡು 2 ಎಕರೆ ಇದರೊಳಗೆ ಮೀನು ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಜೊತೆಗೆ ಕೆಲವೊಂದಿಷ್ಟು ಅರಣ್ಯ ಬೆಳೆಗಳನ್ನು ಬೆಳೆಯುವಂಥದ್ದು, ದಿಬ್ಬದ ಗುಂಟ ಕೆಲವೊಂದಿಷ್ಟು. ಅಂದರೆ ಹೇಗೆ ಒಂದು ಯಶಸ್ವಿ ಕೃಷಿಕ ಅಂತಂದು ನೋಡಿದ್ರೆ ಯಾವಾಗಲೂ ಕೂಡ ಮಂದಹಾಸ. ಮತ್ತು ವಾಟ್ಸಪ್ ಗ್ರೂಪ್ನಲ್ಲೇ ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಇನ್ವಿಟೇಷನ್ ಮಾಡಿದರೆ, ಗ್ರಾಹಕರಿಗೆ ಹೇಳಿದರೆ ಮುಂಜಾನೆಯಿಂದ ಸಂಜೆ ಹೊತ್ತಿಗೆ ಎಲ್ಲ ಖಾಲಿ ಆಗಿಬಿಡೋದು. ನನಗೆ ಅದನ್ನು ನೋಡಿ ಆಸರೆ ಅನಿಸು, ಇಂಥ ಜನ ಇದ್ದಾರಾ, ಇಷ್ಟು ವೈಜ್ಞಾನಿಕವಾಗಿ ಕೃಷಿ ಮಾಡಿ ಅಷ್ಟೇ ಯಶಸ್ವಿಯಾಗಿ ಜೀವನ ಮಾಡ್ಬೋದಾ ಅಂಥೇಳಿ ತಮ್ಮ ಮಾತು ಕೇಳಿದಾಗ ಅನಿಸ್ತು ನನಗೆ. ಅಂದರೆ ಇವತ್ತು ಏನು ಒಂದು ಒಳ್ಳೆಯ ಒಂದು ಲಾಭದಾಯಕ ಕೃಷಿ ಮಾಡಬೇಕು ಅಂತಂದರೆ, ಈ ಬದಲಾದ ಒಂದು ತಾಂತ್ರಿಕತೆ ಇರ್ಬೋದು ಅಥವಾ ಈಗ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದೆ, ನಾವು ಅಭಿವೃದ್ಧಿ ಪಥದ ಹತ್ರ ಹೆಜ್ಜೆ ಇಟ್ಟಿದ್ದೀವಿ, ರೈತರು ಯಾವ ರೀತಿ ಬದಲಾವಣೆ ಆಗಬೇಕಾಗಿದೆ? ತಾವು ಒಂದು ವಿಚಾರ ಹೇಳಿದಿರಿ, ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್ ಅಂತ. ಅಂದರೆ ನಾವೇನು ಈ ಹೊಸ ವಿಚಾರಗಳನ್ನು ತಲೆಯಲ್ಲಿ ಭಾಳ ತೀಕ್ಷ್ಣವಾಗಿ ವಿಚಾರ ಮಾಡೋದೇ ನಮಗೆ ಅವಶ್ಯಕತೆ ಬಿದ್ದಾಗ ಅಂತ ಅದರ ಅರ್ಥ. ನಮ್ಮ ದೇಶದ ಕೃಷಿ ಸಂಬಂಧಪಟ್ಟಂಗೆ ಒಂದು ಘಟನೆ ಹೇಳ್ತೇನೆ, ತಮಗೆ ಬಹುಶಃ ಅದು ಹಿಡಿಸ್ತದೆ. ದೇಶದಲ್ಲಿ ಪದೇ ಪದೇ ಬಂದಂಥ ಬರಗಾಲ, ಸ್ವಾತಂತ್ರ್ಯ ಸಿಕ್ಕಳೇ ದೇಶದ ಚುಕ್ಕಾನ ಹಿಡಿದಂಥ ನಾಯಕರುಗಳಿಗೆ ಭಾಳ ತಲೆಬೇಸಿ ಮಾಡಿತು. 42ರಾಗಿನ ಬರ, ಆಮೇಲೆ 50, 52 ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರಲ್ಲ, ಈ ದೇಶದ ಈ ಪರಿಸ್ಥಿತಿಗೆ ಏನು ಮಾಡಬಹುದು ಅಂತ ಚಿಂತನೆ ಶುರುವಾಯಿತು. ಆಮೇಲೆ ನಮಗೆ ಭಾಳ ತೊಂದರೆ ಬಂತು ಆಹಾರ ಧಾನ್ಯದ್ದು, ದೇಶ ಇಬ್ಬಾಗ ಆಯಿತು. ನಮಗಿರುವಂಥ 33 ಕೋಟಿ ಜನಕ್ಕೆ 2 ಹೊತ್ತು ಸಾಕಾಗುವಷ್ಟು ಆಹಾರ ಧಾನ್ಯ ಉತ್ಪಾದನೆ ಮಾಡಲಿಕ್ಕೆ ಕೂಡ ತೊಂದರೆ ಬಂತು. ಆ ಹೊತ್ತಿನಲ್ಲಿ ಅಮೇರಿಕ ದೇಶಕ್ಕೆ ನಮ್ಮ ದೇಶದಿಂದ ಒಂದು ಪ್ರಸ್ತಾವನೆ ಹೋಗ್ತದೆ, ನಮಗೆ ಒಂದು 3 ವರ್ಷ ಅಂದರೆ ಪ್ರತಿ ವರ್ಷ 1 ಮಿಲಿಯನ್ ಟನ್ ಗೋಧಿ ಹಂಗೆ ಒಂದು 3 ಮಿಲಿಯನ್ ಟನ್ ಗೋಧಿ ಸಾಲ ರೂಪವಾಗಿ ಕೊಡಿ ಅಂತ. ಅಮೇರಿಕದ ಅಧ್ಯಕ್ಷರು ಈ ಪ್ರಸ್ತಾವನೆಯನ್ನು ಅಮೇರಿಕ ಕಾಂಗ್ರೆಸ್ ಮುಂದೆ ಇಡ್ತಾರೆ, ಭಾರತದಿಂದ ಇಂಥ ಒಂದು ಪ್ರಸ್ತಾವನೆ ಬಂದಿದೆ ಏನು ಮಾಡೋದು ಅಂತ. ಅಲ್ಲಿರೋರು ವಿರೋಧ ಮಾಡ್ತಾರೆ, ಭಾರತ ಎಂದೂ ಅಮೇರಿಕದ ನಿಲುವನ್ನು ಬೆಂಬಲಿಸಿಲ್ಲ, ಯಾವಾಗಿದ್ದರೂ ತಟಸ್ಥ ಆಗಿರ್ತಾರೆ ಅಥವಾ ರಷ್ಯಾ ಅಥವಾ ಚೈನಾದ ಬೆಂಬಲಕ್ಕೆ ನಿಲ್ತಾರೆ, ಅದಕ್ಕೆ ಅವರು ನಮ್ಮ ಸಹಾಯ ಕೊಡೋದು ಬೇಡ ಅಂತಾರೆ. ಅಧ್ಯಕ್ಷರು ಹೇಳ್ತಾರೆ ಎಲ್ಲರಿಗೆ ಹಿಂಗಂತ. ಆದರೆ ಅಷ್ಟೇ ಆಗಲಿಲ್ಲ, ಅವತ್ತು ಶ್ಯಾಮ್ ರಬರ್ನ್ ಅಂತ ಹೇಳಿ ಸ್ಪೀಕರ್ ಆಗಿದ್ದ ಅಮೇರಿಕ ಕಾಂಗ್ರೆಸ್ದು, ಒಂದು ಲಘುವಾಗಿ ಮಾತಾಡಿದ ಭಾರತದ ಬಗ್ಗೆ. ನೀವು ಗೋಧಿ ಬೇಕಂತ ಹೇಳಿರಿ, ನಿಮಗೆ ಅವಶ್ಯಕತೆ ಇದೆ, ಅದನ್ನು ನಾವು ಅಲ್ಲಗಳೇದಿಲ್ಲ, ಆದರೆ ನಿಮಗೆ ಗೋಧಿ ಅಮೇರಿಕದ್ದೇ ಹಾಕಬೇಕು, ನಿಮ್ಮ ನೆರೆ ಪಾಕಿಸ್ತಾನದೊಳಗೇನು ಬರ ಬಂದಿಲ್ಲ, ಅವರು ಸಿಂಧು ನದಿ ಮುಖಜ ಭೂಮಿ ಪ್ರದೇಶಗಳು ಸಾಕಷ್ಟು ಗೋಧಿ ಬೆಳೆದಾರೆ, ನೀವು ಆ ಗೋಧಿ ಉಪಯೋಗ ಮಾಡಿದರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಖರ್ಚು, ಅಲ್ಲಿ ಗೋಧಿ ತೊಗೊಂಡ್ರೆ ನೀವು ಅನುಕೂಲ, ಅಮೇರಿಕದ ಗೋಧಿ ಹಾಕಬೇಕು ಅಂತ ಅಂದ. ಜೊತೆಗೆ ಮತ್ತೊಂದು ಭಾಳ ನಮಗೆ ಹಿಂಸೆ ಆಗುವಂಥ ಮಾತು ಮಾತಾಡಿದ, ನೀವು ಅಮೇರಿಕದ ಗೋಧಿನೇ ಹಾಕಬೇಕು, ಮುಸಲ್ಮಾನರು ಗೋಧಿ ತಿನ್ನಬಾರ್ದಂತ ಮಾಡಿರೇನೋ ಅಂದ. ಆವಾಗ ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ರಾಯಭಾರಿ ಆಗಿದ್ದರಲ್ಲಿ, ಅವ್ರು ಹೇಳಿದರು, ನೋಡು ಈ ಥರ ನೀನು ಕಮೆಂಟ್ ಮಾಡಬೇಡ, ನಮ್ಮ ದೇಶದಲ್ಲಿ ಪಾಕಿಸ್ತಾನದಾಗಿರೋಕ್ಕಿಂತ ಹೆಚ್ಚಿನ ಮುಸಲ್ಮಾನರಿದ್ದಾರೆ, ನಾವು ಪ್ರೀತಿ ವಿಶ್ವಾಸದಿಂದ ಸಹೋದರ ಸಹೋದರಿಯನ್ನು ಅನ್ಯೋನ್ಯವಾಗಿ ಜೀವನ ಮಾಡ್ತಾಯಿದ್ವಿ, ನೀನು ಗೋಧಿ ಕೊಡಲಿಲ್ಲ ಅಂದರೆ ಅದ್ರ ಬಗ್ಗೆ ನಮ್ಮದೇನಿಲ್ಲ, ಬೇಡ ಈ ರೀತಿ ನೀನು ಮಾಡೋದನ್ನು ನಾನು ಸಹಿಸೋದಿಲ್ಲ ಅಂತ. ಅಂದರೆ ಈ ಒಂದು ಮಾತು ನಮ್ಮ ಸರ್ಕಾರನ, ನಮ್ಮ ವೈಜ್ಞಾನಿಕ ಸಮುದಾಯವನ್ನು, ಆಮೇಲೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಭಾಳ ಚಿಂತನೆ ಮಾಡೋಂಗೆ ಮಾಡ್ತು. ಅದಕ್ಕೆ ಸರ್ದಾರ್ ಶಾಸ್ತ್ರಿಯವರು ನೆಹರು ಅವ್ರ ನಂತರ ಏನು ಪ್ರಧಾನಿ ಆಗಿದ್ದರು, ಅವರು ಇದಕ್ಕೊಂದು ಏನಾದರೂ ಪರಿಹಾರ ರೂಪಿಸಬೇಕು ಆಹಾರದ ಕೊರತೆ ನೀಗಿಸ್ಲಿಕ್ಕೆ ಅಂಥೇಳಿ ವಾರಕ್ಕೊಂದು ದಿನ ಉಪವಾಸ ಮಾಡುವಂಥ ಪ್ರಕ್ರಿಯೆ ಶುರು ಮಾಡಿದ್ದು ಅವರೇ. ಹಾಗೆಯೇ ಚಿಂತನ ಮಂಥನ ಶುರು ಆಯಿತು. ಅಂದರೆ ಹಸಿರು ಕ್ರಾಂತಿಗೆ ಭಾಳ ತೀಕ್ಷ್ಣವಾದ ಇದು ಬಂದದ್ದು ಶಾಸ್ತ್ರೀಜಿ ಕಾಲದಲ್ಲಿ. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದಾಗ, ಆಮೇಲೆ ಸಿ ಸುಬ್ರಹ್ಮಣ್ಯಂ ಕೃಷಿ ಮಂತ್ರಿ ಆಗಿದ್ದರು, ತದನಂತರ ಕೃಷಿ ಮಂತ್ರಿ ಜಗಜೀವನ್ ರಾಮ್ ಆದರು, ಆಮೇಲೆ ಸ್ವಾಮಿನಾಥನ್ ಅವರು ನಮ್ಮ ದೇಶದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಡೈರೆಕ್ಟರ್ ಜನರಲ್ಲು, ಮತ್ತು ನಾರ್ಮನ್ ಬೋರ್ಲಾಗ್ ಮೆಕ್ಸಿಕೋದಿಂದ ಗೋಧಿ ತಳಿಯನ್ನು ನಮಗೆ ಕೊಡುವಂಥ ವಿಚಾರದಲ್ಲಿ ತುಂಬಾ ಸಹಾಯ ಮಾಡಿದರು. ಈ ವ್ಯಕ್ತಿಗಳನ್ನು ನೆನೆಸದೇ ಹೋದರೆ ಬಹುಶಃ ನಮಗೆ ತುಂಬಾ ನಾವು ಕೃತಜ್ಞರು ಆಗ್ತೀವಿ ಅಂತ ಅನ್ನಿಸ್ತದೆ. ಇವರೆಲ್ಲರ ಪರಿಶ್ರಮ, ಆಮೇಲೆ ರೈತರ ಅಪಾರವಾದಂಥ ಶ್ರಮ, ಆಮೇಲೆ ವಿಸ್ತರಣಾ ಏಜೆನ್ಸಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದು ಕಾರಣ ಸರ್ಕಾರದ ಪಾಲಿಸಿ ಬಂದವು, ಅಧಿಕಳಿರೋ ನೀರು ತಳಿ ಬಂತು, ನೀರಾವರಿ ಬಂತು, ಕೆಮಿಕಲ್ಸ್ ಬಂತು. ಆ ಹೊತ್ತಿನಲ್ಲಿ ನಮ್ಗೆ ನೀಡೇನಿತ್ತು 33 ಕೋಟಿ ಮಂದಿಗೆ 2 ಹೊತ್ತು ಆಹಾರ. ಅಷ್ಟೇ ನಾವು ಚಿಂತನೆ ಮಾಡಿದ್ವಿ ಅವತ್ತಿನ ಮಿತಿಗೆ, ಅಷ್ಟೇ ನಮ್ಗೆ ಅನ್ನಿಸ್ತು. ತದನಂತರ ಈ ಪಂಜಾಬ್ ಮತ್ತು ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶದ ಕೆಲವು ಭಾಗದಲ್ಲಿ ನಮ್ಮ ದೇಶಕ್ಕೆ ಬೇಕಾಗುವ ಸಾಕಷ್ಟು ಆಹಾರದನ್ನು ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಆ ಹೊತ್ತಿನಲ್ಲಿ ನಾವು ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಅವತ್ತೇ ಸ್ವಲ್ಪ ನಾವು ಚಿಂತನೆ ಮಾಡಿದರೆ ಬಹುಶಃ ನಾವು ಇನ್ನೂ ಚೆನ್ನಾಗಿರ್ತಿದ್ವೇನೋ. ಇರಲಿ, ಅಂದರೆ ನಾನು ಇಲ್ಲಿ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ಆ ಒಂದು ತಪ್ಪು ಅಂತ ಏನು ಹೇಳ್ತಾರಲ್ಲ, ಅದು ನಮ್ಮೆಲ್ಲರ ಕಡೆಯಿಂದ ಇದೆ, ವಿಜ್ಞಾನಿಗಳ ಕಡೆಯಿಂದ ಇದೆ, ಸರ್ಕಾರದ ಪಾಲಿಸಿ ಮಾಡೋರ ಕಡೆಯಿಂದ ಇದೆ, ಆಮೇಲೆ ರೈತರ ಕಡೆಯಿಂದನೂ ಇದೆ. ಈಗ ಏಕಬೆಳೆ ಪದ್ಧತಿ ರೂಢಿಗತಾಯಿತು, ಗೋಧಿ ಅಥವಾ ಭತ್ತ, ಈ ರೀತಿ ನಾವು ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆ ಇವಕ್ಕೆ ಕ್ಷೇತ್ರ ಕಡಿಮೆ ಆಯಿತು. ನೀರಾವರಿನಲ್ಲಿ ಈ ಎರಡು ಬೆಳೆಗಳು ಎಲ್ಲ ಕ್ಷೇತ್ರವನ್ನು ಆವರಿಸ್ಕೊಂಡವು. ಹೀಗಾಗಿ ಸಾಕಷ್ಟು ಇಳುವರಿ ಹೆಚ್ಚಿಗೆ ಆಗಿದ್ದನ್ನು ಮನಗಂಡಂಥ ರೈತರು ರಾಸಾಯನಿಕಗಳನ್ನು ಬಳಸಲಿಕ್ಕೆ ಸಣ್ಣದ್ರಾದರು. ನಾವು ರಾಸಾಯನಿಕಗಳನ್ನು ಬಳಸೋ ಮುಂದೆ ಅವರಿಗೆ ಒಂದು ಪಾಠ ಹೇಳಿಕೊಟ್ಟಿದ್ದರೆ ಬಹುಶಃ ನಾವು ಇನ್ನೂ ಚೆನ್ನಾಗಿರ್ತಿದ್ವಿ ಅಂತ ಅನ್ನಿಸ್ತದೆ. ರಸಗೊಬ್ಬರಗಳ ಬಳಕೆ ಇವತ್ತು ನಮ್ಮ ದೇಶದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಕೆ ಮಾಡುವಂಥ ರೈತರ ಸಂಖ್ಯೆ 1/5 ಡೌಟ್ ಇದೆ. ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಇವು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬಳಕೆ ಆದರೆ ಮಾತ್ರ ಮಣ್ಣಿನ ಒಂದು ಫಲವಂತಿಕೆ ಅಷ್ಟು ಡಿಸ್ಟರ್ಬ್ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಹಂಗೆ ಇಲ್ಲದು. ಈ ವರ್ಷ ನಾವು 30 ಮಿಲಿಯನ್ ಟನ್ ರಸಗೊಬ್ಬರ ಬಳಸಿವಿ. ರಸಗೊಬ್ಬರದ ಬಳಕೆ ಯಾವ ರೀತಿ ಇದೆ, ರಸಗೊಬ್ಬರದ ಅನಿವಾರ್ಯತೆ ಹೇಗಿದೆ ಅಂತ ನಾನು ಒಂದು ಮಾತು ಹೇಳೋದಾದರೆ, ನಾವು ತಿನ್ನೋ 2 ರೊಟ್ಟಿನಲ್ಲಿ 1 ರೊಟ್ಟಿ ರಸಗೊಬ್ಬರದಿಂದನೇ ಬರ್ತದೆ. ಅಂದರೆ ರಸಗೊಬ್ಬರ ಬಿಟ್ಟರೆ ನಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೇ ಈ ಇತರೆ ಪರ್ಯಾಯ ಕ್ಷೇತ್ರ ಇದಾವಲ್ಲ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಅವು ಕೂಡ ತಮ್ಮದೇ ಆದಂಥ ಒಳ್ಳೆಯ ವೈಶಿಷ್ಟ್ಯಗಳನ್ನು ಹೊಂದಿದ್ದಾವೆ. ಪರಿಕಲ್ಪನೆ ಒಳ್ಳೆಯವೇ ಅವು, ಅದ್ರ ಬಗ್ಗೆ ಇದೇ ಇಲ್ಲ. ಆದರೆ ನಾವು ಕಂಡುಕೊಂಡದ್ದೇನೆಂದರೆ, ವೈಜ್ಞಾನಿಕ ಸಮುದಾಯ ಈ ನೈಸರ್ಗಿಕ ಕೃಷಿಯನ್ನು 1 ಹೆಕ್ಟರ್ಕ್ಕಿಂತ ಕಡಿಮೆ ಇರುವಂಥ ಅತ್ಯಂತ ಚಿಕ್ಕ ರೈತರು ಮಾಡಿದರೆ ಯೋಗ್ಯ ಅಂತ. ಪರಿಕರಗಳ ಖರೀದಿ ಮಾಡಿ ಅವರಿಗೆ ಆರ್ಥಿಕ ಹೊರೆ ಬೀಳೋದಿಲ್ಲ. ಆಮೇಲೆ ತಮ್ಮ ಕ್ಷೇತ್ರದೊಳಗೆ ಇರುವ ಹಣ್ಣನ್ನೇ ಬಳಸುವಂಥ ಇದನ್ನು ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಉತ್ತಮವಾದಂಥ ಕ್ವಾಲಿಟಿ ಐತಿ ಅಂತ ಎಲ್ಲರಿಗೂ ಅನಿಸಿದೆ. ನೈಸರ್ಗಿಕ ಕೃಷಿಯಿಂದ ಬರುವಂಥವು ಕ್ವಾಲಿಟಿ ಚೆನ್ನಾಗಿರ್ತವೆ ಅಂತ. ಅದಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಖಂಡಿತ ಸಿಗ್ತದೆ. ಆದರೆ ರೈತರಿಗೆ ಸರ್ಕಾರ ಮಾಡಬೇಕಾಗಿರೋದೇನೆಂದರೆ, ಈ ರೀತಿ ನೈಸರ್ಗಿಕ ಕೃಷಿಯೊಳಗೆ ಬೆಳೆದಂಥ ಯಾವುದೇ ಉತ್ಪನ್ನ ಇರಲಿ ಅದನ್ನು ಪರಿಣಾಮಕಾರಿಯಾಗಿ ಅತ್ಯಂತ ಶೀಘ್ರವಾಗಿ ಸರ್ಟಿಫಿಕೇಷನ್ ಆಗಬೇಕು. ಪ್ರಮಾಣ ಪತ್ರ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸ್ಟ್ಯಾಂಡರ್ಡ್ ನಾವು ಮೀಟ್ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ರೈತರು ಕೂಡ ತಾವು ಮಾಡುವಂಥ ನೈಸರ್ಗಿಕ ಕೃಷಿ ಮತ್ತು ಅಲ್ಲಿಂದ ಉತ್ಪಾದನೆ ಆಗುವಂಥ ಎಲ್ಲ ಉತ್ಪಾದನೆಗಳಿಗೆ ಯೋಗ್ಯ ಬೆಲೆ ಬಂದು ಅವರು ಕೂಡ ಚೆನ್ನಾಗಿ ಬದುಕ್ಬೋದು ಅಂತ ಒಂದು ನಮ್ಮ ತಿಳುವಳಿಕೆ. ಹಾಗೆಯೇ ಈಗ ಸಾವಯವ ಕೃಷಿ ಬಗ್ಗೆಯೂ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಾಗಿದೆ. ಸಾವಯವ ಕೃಷಿ 1 ಹೆಕ್ಟ್ರದಿಂದ 2 ಹೆಕ್ಟರ್ ಮಟ್ಟ ಇರೋ ರೈತರು ಅದನ್ನು ಮಾಡ್ಬೋದು ಅಂತ. ಅಲ್ಲಿ ಸಾವಯವ ಕೃಷಿಯಿಂದ ಮಣ್ಣಿನ ಈ ಪೋಷಕಾಂಶಗಳ ಪೂರೈಕೆ ವಿಚಾರದಲ್ಲಿ ಆ ಮೂಲಗಳೇನಿದಾವಲ್ಲ ಸರಿ ಇದಾವೆ, ಏನು ತೊಂದರೆ ಇಲ್ಲ. ಮಣ್ಣಿನ ಪೋಷಕಾಂಶ ನಿರ್ವಹಣೆ ಮಾಡಲಿಕ್ಕೆ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಸಣ್ಣ ಗಾತ್ರದ ಜಮೀನಿಗೆ ಏನೂ ತೊಂದರೆ ಮಾಡೋದಿಲ್ಲ. ಆದರೆ ತೊಂದರೆ ಏನು ಬರ್ತದಂದ್ರೆ, ಈ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ ಈ ನಮ್ಮ ನೈಸರ್ಗಿಕ ಕೃಷಿಯಲ್ಲಾಗಲಿ ಸಾವಯವ ಕೃಷಿಯಲ್ಲಾಗಲಿ ಅವೇ ಪದ್ಧತಿಗಳೇನಿದಾವಲ್ಲ, ನೈಸರ್ಗಿಕ ಪದ್ಧತಿ ಮತ್ತು ಸಾವಯವ ಪದ್ಧತಿಯಿಂದ ರೋಗ, ಕೀಟ ಮತ್ತು ಕಳೆ ನಿರ್ವಹಣೆ ಪರಿಣಾಮಕಾರಿಯಾಗಿ ಸಾಧ್ಯ ಇಲ್ಲ ಅಂತ ನಮ್ಗೆ ಮನವರಿಕೆ ಆಗಿದೆ. ಇದನ್ನು ರೈತರು ಅರ್ಥ ಮಾಡ್ಕೋಬೇಕು. ಇನ್ನು ನೀವು ಎರಡೂ ಬೆಳೆ ಪದ್ಧತಿ ಎಂಥಲ್ಲಿ ಅನುಕೂಲ ಅಂತ ಕೂಡ ವಿಶ್ವವಿದ್ಯಾಲಯ ಕಂಡುಕೊಂಡಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡುವಂಥ ಸಿರಿಧಾನ್ಯಗಳು, ಕಡಿಮೆ ಅವಧಿಯಲ್ಲಿ ಮಾಗುವಂಥ ದ್ವಿದಳ ಧಾನ್ಯಗಳು, ಮತ್ತು ಯಾವ ತೇವಾಂಶ ಕಡಿಮೆ ಇದ್ದರೂ ಬರುವಂಥ ಬೆಳೆ ಇರ್ತಾವೆ ಅವು. ರೋಗ ರುಜಿನಕ ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರುವಂಥ ಬೆಳೆಗಳನ್ನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಬಳಕೆ ಮಾಡಿದರೆ ಯಶಸ್ಸು ಹೆಚ್ಚು ಪ್ರತಿಶತ ಇರುತ್ತೆ ಅಂತ ನಾವು ಕಂಡುಕೊಂಡಿರೋದು. ಹಾಗೆಯೇ ಈಗ ಸಮಗ್ರ ಕೃಷಿ ಮುಂದೆ ಉಳಿದಿರೋದು ಅದೊಂದೇ ಮಾರ್ಗ ನಮಗೆ, ಅಂದರೆ ಮಣ್ಣಿನ ಪೋಷಕಾಂಶ ಪೂರೈಕೆ ಮಾಡಲಿಕ್ಕೆ ಸಾವಯವ ಮೂಲದಿಂದ ಅಂದರೆ ಈ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರ, ಆಮೇಲೆ ಏನೇನು ಪ್ರಾಡಕ್ಟ್ಸ್ ಸಿಗ್ತಾವೆ ನೈಸರ್ಗಿಕವಾಗಿ ಅವೆಲ್ಲನೂ ಬಳಸ್ಕೊಂಡು ಜೊತೆಗೆ ಶಿಫಾರಸು ಮಾಡಿದ ಪ್ರಮಾಣ ನಾನು ಒತ್ತಿ ಹೇಳ್ತೀನಿ ಅಂದರೆ ಅಲ್ಲಿನೇ ಇರೋದು ನಮ್ಮದು ಗಮ್ಮತ್ತಿರೋದು. ಈಗ ದೇಶದ ಸರಾಸರಿ ಹೆಕ್ಟರ್ವಾರು ಗೊಬ್ಬರದ ಪ್ರಮಾಣ 130-137 ಕೆ ಜಿ ಇದೆ. ಇದು ಸರಾಸರಿ ಪ್ರಮಾಣ, ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮದು ಕಡಿಮೆನೇ. ಆದರೆ ನಮ್ಮಲ್ಲಿ ರಾದ್ಧಾಂತಗಳು ಯಾಕೆ ಭಾಳ ಆಗ್ಯಾವೆ ಅಂದರೆ, ನಾವು ಉಷ್ಣವಲಯದಲ್ಲಿದ್ದೀವಿ. ಮಣ್ಣಿನ ಪೋಷಕಾಂಶದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬೇಕಾದಂಥ ಹ್ಯೂಮಸ್ ಅಂತ ಏನು ಹೇಳ್ತೇವಲ್ಲ, ಅದರ ಪ್ರಮಾಣ 1%ಗಿಂತ ಹೆಚ್ಚಿಗೆ ಉಷ್ಣವಲಯದಲ್ಲಿ ಸಾವಯವ ಕೃಷಿ ಬಿಟ್ಟರೆ ಬೇರೆ ಇದರಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ. ಈ ಹ್ಯೂಮಸ್ ಮಣ್ಣಿನಲ್ಲಿ ಪೋಷಕಾಂಶಗಳ ದೊರೆಯುವಿಕೆಯನ್ನು ನಿರ್ಧಾರ ಮಾಡುವಂಥ ಪ್ರಮುಖ ವಿಚಾರ ಅದು. ಉಷ್ಣವಲಯದಲ್ಲಿ ಅದಕ್ಕೆ ತೊಂದರೆ ಬಂದಿರೋದ್ರಿಂದ ಸಾವಯವ ಗೊಬ್ಬರಗಳನ್ನು ಬಳಸಬೇಕಾದದ್ದು ಅನಿವಾರ್ಯ ಇದೆ. ಜೊತೆಗೆ ರಸಗೊಬ್ಬರಗಳು ಶಿಫಾರಸು ಪ್ರಮಾಣದಲ್ಲಿ ಮಾಡಬೇಕು. ಬೇರೆ ದೇಶದಲ್ಲಿ ಏನಾಗ್ತದೆ, ಈಗ ಶೀತವಲಯದಲ್ಲಿರುವಂಥ ದೇಶಗಳು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿಗೆ ಗೊಬ್ಬರನೂ ಅದರಲ್ಲಿ ಶಿಫಾರಸು ಪ್ರಕಾರ ಹಾಕಿ ಮಾಡುವಂಥ ಕೃಷಿಯಲ್ಲಿ ಹೆಚ್ಚು ತೊಂದರೆಗಳು ಬರೋದಿಲ್ಲ. ನಮ್ಮ ರೈತರು ಎಲ್ಲಿಗೆ ಬಂದಾರ ಅಂದ್ರೆ ಈಗ ಗೊಬ್ಬರ ಹಾಕಿಬಿಟ್ರೆ ಸಾಕು, ಕೊಟ್ಟಿಗೆ ಗೊಬ್ಬರದ ಉಸಾವರಿ ಮಾಡೋಕ್ಕೆ ದನ ಹಾಕಬೇಕು. ಎಲ್ಲರಿಗೂ ಭಾಳ ಬೇಸರ ಈಗ, ಅಂದರೆ ದನಗಳ ನಿರ್ವಹಣೆಯನ್ನು ಯಾರೂ ಇಷ್ಟಪಡೋದಿಲ್ಲ. ಅವರಿಗೆ ಈ ಕೊಟ್ಟಿಗೆ ಗೊಬ್ಬರ ಅಷ್ಟು ಸೋವಿ ರೇಟ್ನಲ್ಲಿ ಉತ್ತಮ ಕ್ವಾಲಿಟಿ ಇದು ಎಲ್ಲಿಂದ ಸಿಗೋದು, ಇದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಈಗ ಒಂದು ಹೊಸ ಯೋಜನೆ ಮಾಡಿದೆ, ಪರಂಪರಾಗತ ಕೃಷಿ ಅಂತ. ನೈಸರ್ಗಿಕ ಕೃಷಿ ಮಾಡೋರನ್ನೂ ಉತ್ತೇಜನೆ ಮಾಡ್ತದೆ, ಸಾವಯವ ಕೃಷಿ ಮಾಡೋರನ್ನೂ ಉತ್ತೇಜನೆ ಮಾಡ್ತದೆ. ಅವ್ರಿಗೆ ಬೇಕಾಗೋ ಪರಿಕರಗಳನ್ನು ಒಂದು ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡೋದು. ಹಾಗೆಯೇ ನಮ್ಮ ಒಂದು ಬಲವಾದ ಶಿಫಾರಸು ಏನಂದರೆ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡುವಂಥ ರೈತರು ರಾಸಾಯನಿಕಗಳ ಬಳಕೆ ಮಾಡೋದನ್ನು ಸರ್ಕಾರನೇ ನಿಷೇಧ ಮಾಡಬೇಕು. ನೀವು ಗೊಬ್ಬರ ಬಳಸೋ ಹಾಗಿಲ್ಲ, ನೀವು ಆ ಪದ್ಧತಿಯಿಂದನೇ ಬೆಳಿಬೇಕು. ಆಮೇಲೆ ಆ ಪದ್ಧತಿಯಿಂದ ಬೆಳೆದಾಗ ನಿಮಗೆ ಸರ್ಟಿಫಿಕೇಷನ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ನೀವು ಹೋದಾಗ ಕಡಿಮೆ ಉತ್ಪನ್ನ ಇದ್ದರೂ ಕೂಡ ಗುಣಾತ್ಮಕವಾಗಿ ನೀವು ಭಾಳ ಒಳ್ಳೆಯ ಉತ್ಪನ್ನ ತಯಾರು ಮಾಡೋದರಿಂದ ನಿಮಗೆ ತೊಂದರೆ ಆಗದಂಗೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ ಅಂತ. ಡಾಕ್ಟರ್ ಸಿ ಪಿ ಮನ್ಸೂರ್ ಅವರೇ, ಭಾಳ ಒಂದು ಹಿನ್ನೋಟ, ವ್ಯಾಪಕವಾದ ಒಂದು ಮಾಹಿತಿ ತಮ್ಮಿಂದ ಲಭ್ಯ ಆಯಿತು. ಆದರೆ ಒಂದು ಐತಿಹಾಸಿಕ ಪ್ರಮಾದಗಳಿರ್ಬೋದು, ಐತಿಹಾಸಿಕವಾಗಿ ಏನು ಬೆಳವಣಿಗೆ ಆಗಿರ್ಬೋದು, ಅಥವಾ ಸ್ಥಿತ್ಯಂತರಗಳು ಮನ್ವಂತರಗಳು ಅಂತ ಹೇಳ್ತೀವಲ್ಲ ನಮ್ಮ ಕೃಷಿಯೊಳಗೆ, ತುಂಬ ಚೆನ್ನಾಗಿ ವಿಶದವಾಗಿ ತಾವು ಬಿಡಿಸಿಟ್ರಿ. ಅಂದರೆ ಇವತ್ತು ನೋಡ್ರಿ, ನೀವು ಹೇಳಿದಂಗೆ ರಾಸಾಯನಿಕ ಕೃಷಿಯ ಒಂದು ಪರಿಣಾಮ ಭಾಳ ಘೋರವಾಗಿದೆ. ಅಲ್ಲೇ ಪಂಜಾಬ್ನಲ್ಲಿ ನೋಡಿದ್ರೆ, ಅದು ಬಿಡ್ರಿ ನಮ್ಮ ಗಂಗಾವತಿಯಲ್ಲೇ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಅಂದರೆ ಇವತ್ತು ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಅದು ಆಹಾರ ವಿಷಯವಾಗಿದೆ. ಹೀಗಾಗಿ ನಾವು ಸರ್ಕಾರ ಚಿಂತನೆ ಮಾಡೋದು, ಯಾಕಂದರೆ ಹಸಿರು ಕ್ರಾಂತಿ ಅವಶ್ಯತ್ತು ಮಾಡಿದ್ದು, ಆದರೆ ಅದು ಮುಂದುವರಿತಾ ರೈತರಲ್ಲಿ ಏನಿದೆ, ನಾವು ಒಟ್ಟು ರಾಸಾಯನಿಕ ಹಾಕಿದರೆ ಒಳ್ಳೆ ಇಳುವರಿ ಬರ್ತದೆ ಅಂಥೇಳಿ ಅವರು ತಲೆಯಲ್ಲಿ ಕೂತ್ಬಿಡ್ತು. ವೈಜ್ಞಾನಿಕ ಮಾಹಿತಿನೇ ಇಲ್ಲ, ಹೆಚ್ಚು ರಾಸಾಯನಿಕ ಆತಂದರೆ ಅದು ನಿಗದಿತ ಪ್ರಮಾಣದಲ್ಲಿ ಇಲ್ಲ ಅಂದರೆ ಅದು ವಿಷ ಆಗ್ತದೆ, ವಿಷವನ್ನು ಬಿಡ್ತದೆ, ನಾವು ತಿನ್ನುವ ಆಹಾರ ನಮ್ಮನ್ನೇ ಬಲಿ ತೆಗೆದುಕೊಳ್ತದೆ ಅನ್ನೋ ವಿಚಾರ ನಮ್ಗೆ ಗೊತ್ತಾಗಿಲ್ಲ. ಅದು ಈಗ ಇವತ್ತು ಸಾಕಷ್ಟು ಚಿಂತಾಜನಕ ಸ್ಥಿತಿಯನ್ನು ಒದಗಿಸ್ತದೆ. ಇವತ್ತು ಉತ್ತಮ ಆಹಾರ ಬೇಕು ಅಂದರೆ ನಾವು ಸಾವಯವಕ್ಕೆ ಮಾರು ಹೋಗಬೇಕು, ಸರ್ಟಿಫೈಡ್ ಸಾವಯವ ಒಂದು ಕೃಷಿಕರನ್ನು ಹುಡುಕುವಂಥ ಪ್ರಯತ್ನ ನಡೀತಾ ಇದೆ. ಬಹುಶಃ ತಾವು ಹೇಳೋದು ತುಂಬ ವಿಸ್ತೃತವಾಗಿ ತಾವು ಚರ್ಚೆ ಮಾಡಿದ್ರಿ. ಈಗ ಈ ಸದ್ಯ ಮಾಡೋದು ಏನು ಅಂದರೆ, ಈಗ ಯೂರಿಯಾ ಜೊತೆಗೆ ನಾನು ಯೂರಿಯಾ ಬಂದಿದೆ, ಬೇವಿನ ಎಣ್ಣೆ ಆಧಾರಿತ ಒಂದು ಯೂರಿಯಾ ಬಂದಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಮಾಹಿತಿ ತೆಗೆದುಕೊಂಡು ಇವತ್ತು ನಾವು ಸಾಕಷ್ಟು ರೈತ ಬಂದವ್ರು ನೋಡ್ತೀವಿ ರೀ, ಏಕಬೆಳೆಯನ್ನು ಬೆಳೀತಾರೆ, ಬಹುಬೆಳೆ ಬೆಳೆಯುವುದಿಲ್ಲ, ಆಮೇಲೆ ಅಂತರ ಬೆಳೆ ಬೆಳೀಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ, ಕಬ್ಬು ಬೆಳೆದ್ರೆ ಕಬ್ಬೇ ಬೆಳೆದ್ಬಿಡೋದು, ಎಲ್ಲ ಕಡೆ ಕಬ್ಬೇ ಇರ್ತದೆ, ಸಾಕಷ್ಟು ಯೂರಿಯಾ ಪ್ರಮಾಣ ಹಾಕ್ತಾರೆ, ಆಮೇಲೆ ಅದು ಸಕ್ಕರೆ ರೋಗಕರವಾದ ಒಂದು ವಾತಾವರಣ. ಇವತ್ತು ಭಾರತ ನೀವು ಹೇಳಿದ್ರಲ್ಲ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ, ಬಿ ಪಿ ಅಂತೂ ಸರ್ವೇ ಸಾಮಾನ್ಯ ಆಗಿದೆ, ಆಯುಷ್ಯ ವೃದ್ಧಿ ಆಗ್ತಾ ಇದ್ರು ಕೂಡ ಆರೋಗ್ಯ ವೃದ್ಧಿ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ರೈತರ ಒಂದು ಕಾರಣಕ್ಕೆ ಭಾಳ ಮಹತ್ವದ್ದಾಗಿದೆ. ಈ ನಿಟ್ಟಿನೊಳಗೆ ಯಾವ ರೀತಿಯ ಒಂದು ಮಾಹಿತಿ ಬಹು ಪಾಲು ರೈತರೇನಂತೇವೆ ನಾವು ಹೇಳ್ತೀವಿ, ಮಧ್ಯಮ ವರ್ಗದ ರೈತರು ಇರ್ಬೋದು, ಸಣ್ಣ ರೈತರು ಇರ್ಬೋದು, ಅವ್ರಿಗೆ ಯಾವುದು ರೀತಿಯ ಮಾಹಿತಿ ಭಾಳ ಅವಶ್ಯಕತೆ ಅದ, ಅವರು ಬದಲಾಗಲಿಕ್ಕೆ ಏನೇನು ತಂತ್ರಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ, ಒಬ್ಬ ಹಿರಿಯ ವಿಜ್ಞಾನಿಯಾಗಿ ತಾವು ಹೇಳ್ಬೋದು. ಈಗ ರೈತರ ಸ್ಥಿತಿಗತಿಗಳು ನಮ್ಗೆ ಮನದಟ್ಟಾಗಿವೆ, ಅವ್ರಿಗೇನು ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ವೈಜ್ಞಾನಿಕವಾಗಿ ನಾವು ಕಂಡುಕೊಂಡಂಥ ಸತ್ಯ ಸಂಗತಿಗಳನ್ನು ಅವರಿಗೆ ಮನವರಿಕೆಯನ್ನು ಪ್ರಾತ್ಯಕ್ಷಿಕ ಮೂಲಕ ಮಾಡಿ ತೋರಿಸ್ಬೇಕು. ಈಗ ರಸಗೊಬ್ಬರ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗಿಲ್ಲ, ರಸಗೊಬ್ಬರಗಳನ್ನು ಒಂದು ಸಮತೂಕದಲ್ಲಿ ಬ್ಯಾಲೆನ್ಸ್ ಆಗಿ ಬಳಸ್ತಾ ಇರೋದ್ರಿಂದ ತೊಂದರೆ ಆಗಿದೆ. ಅಲ್ಲಿ ಬಂದಿರೋ ತೊಂದರೆ, ರಸಗೊಬ್ಬರಗಳು ನಿಜವಾಗಿ ಈಗ ಮಣ್ಣಿನಿಂದ ಸಾರಜನಕ ಸಾವಯವ ಮೂಲದಿಂದ ಬಂದರೆ ಅಥವಾ ಈ ಗೊಬ್ಬರದಿಂದ ಬಂದರೆ ಸಸ್ಯಗಳದನ್ನು ಪ್ರಶ್ನೆ ಮಾಡೋದಿಲ್ಲ, ಅವು ತಮಗೆ ಬೇಕಾದಂಥ ಅಯಾನಿಕ್ ಫಾರ್ಮ್ನೊಳಗೆ ಅದು ಬಂತು ಅಂದರೆ ಉಪಯೋಗ ಮಾಡಿಬಿಡ್ತವೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ರೈತರು ತಮಗೆ ತಮ್ಮ ಹಿಡುವಳಿ ಆಧಾರಿತವಾಗಿ ಅವರು ಸಾವಯವನೋ ನೈಸರ್ಗಿಕ ಕೃಷಿನೋ ಸಮಗ್ರ ಕೃಷಿನೋ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಮಣ್ಣಿನ ಪರೀಕ್ಷೆ ಆಧಾರವಾಗಿ ನಾವು ಪ್ರತಿಯೊಂದು ಬೆಳೆ ತೊಗೊಂಡ್ರೂ ಕೂಡ ಆ ಬೆಳೆ ಜೊತೆಗೆ ಸಾವಯವ ಗೊಬ್ಬರ ಪೂರೈಸುವಂಥ ಈ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಅದನ್ನು ಶಿಫಾರಸು ಮಾಡಿಯೇ ರಸಗೊಬ್ಬರ ಶಿಫಾರಸು ಮಾಡ್ತೀವಿ. ಸ್ವಾತಂತ್ರ್ಯದ ನಂತರ 10 ವರ್ಷ ಆದಮೇಲೆ ದೇಶದ ಮಣ್ಣಿನ ನಮೂನೆಗಳನ್ನು ಸಮೀಕ್ಷೆ ಮಾಡಿದರು, ನಮಗೆ ಮೊದಲನೇ ಸಲ ಸಾರಜನಕದ ಕೊರತೆ ಅಂತ ಕಂಡು ಬಂತು. ಯಾಕಂದರೆ ಏಕಬೆಳೆ ಪದ್ಧತಿ, ಅಧಿಕ ಇಳುವರಿ ನೀಡುವಂಥ ತಳಿಗಳು, ಎಕರೆಗೆ 4 ಚೀಲ ಬೆಳೆಯಲ್ಲಿ 40 ಚೀಲ ಬೆಳೆದ ರೈತ, ಇದು ಹೀಗಾಗಿ ಸಾರಜನಕದ ಕೊರತೆ ಗೋಚರಿಸ್ತು. ಮುಂದಿನ 10 ವರ್ಷದಲ್ಲಿ ಸಾರಜನಕ ಜೊತೆಗೆ ರಂಜಕದ ಕೂಡ ಕೊರತೆ ಗೋಚರಿಸ್ತು. ತದನಂತರ 10 ವರ್ಷ ಮಾಡಿದಾಗ 3 ಕೂಡ ಗೋಚರಿಸಿದ್ವು, 3 ಕೊರತೆ ಆಗಿದೆ ಅಂತ. ಇವಾಗ ಬರೇ ಸಾರಜನಕ, ರಂಜಕ, ಪೊಟ್ಯಾಷ್ ಇಲ್ಲವೇ ಇಲ್ಲ, ಅದರ ಜೊತೆಗೆ ಜಿಂಕ್ ಬೇಕು, ಬೊರಾನ್ ಬೇಕು, ಮಾಲಿಬ್ಡಿನಮ್ ಬೇಕು. ಈ ಪೋಷಕಾಂಶಗಳನ್ನು ಪೂರೈಕೆ ಮಾಡೋ ಸಲುವಾಗಿ ಸರ್ಕಾರ ಒಂಥರ ಪ್ಯಾಕೇಜ್ ಮಾಡಿದೆ, ನಿಮಗೆ ರಸದ ಗೊಬ್ಬರದ ಸಬ್ಸಿಡೀಸ್ಗೆ ಬೇಕಾದ್ರೆ ನೀವು ಸೂಕ್ಷ್ಮ ಪೋಷಕಾಂಶಗಳನ್ನು ತೊಗೊಂಡ್ರೆ ಅದನ್ನು ಕೊಡ್ತೀವಿ ಅಂತ. ಇದು ಒಳ್ಳೆಯದೇ. ರೈತರು ಒಂದೇ ನಿರ್ಧಾರ ಮಾಡಬೇಕು, ಅವ್ರ ಹತ್ರ ಏನೊಂದು ತಿಳುವಳಿಕೆ ಇದೆಯಲ್ಲ, ಈ ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ ಮತ್ತು ಶಿಲೀಂಧ್ರನಾಶಕ ಇವನ್ನ ಮಿತಿಮೀರಿ ಬಳಸಿದರೆ, ಈಗ ಅತಿಯಾದ್ರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಆಮೇಲೆ ಈ ಜಗತ್ತಿನಲ್ಲಿ ಒಂದೇನು ಸೃಷ್ಟಿಯಾಗ್ತದೆ ವಸ್ತು, ಅದಕ್ಕೆ ನಾಶ ಇದ್ದೇ ಇರ್ತದೆ. ಈಗ ಉದಾಹರಣೆ ತಾವು ಹೇಳಿದ್ರಿ, ರೈತರ ಹತ್ರ ಒಂದು ತಿಳುವಳಿಕೆ ಏನು ಬಂದಿದೆ ಅಂದರೆ ಅದು ತಪ್ಪು ತಿಳುವಳಿಕೆ. ಹೆಚ್ಚು ಗೊಬ್ಬರ ಬೆಳೆಸಿದರೆ ಹೆಚ್ಚು ಬೆಳೆ, ಹೆಚ್ಚು ನೀರು ಬಳಸಿದರೆ ಹೆಚ್ಚು ಬೆಳೆ, ಮತ್ತು ಈ ಔಷಧಿಗಳನ್ನು ಕಾಕ್ಟೇಲ್ ಆಗಿ ಬಳಸ್ತಾರೆ, ಒಂದಕ್ಕೊಂದು ಮಿಕ್ಸ್ ಮಾಡಿ ಪರಿಣಾಮಕಾರಿಯಾಗಿ ಹತೋಟಿ ಆಕೈತೆ ಅನ್ನೋಂಥ ಭಾವನೆ ಇದೆ. ಅದು ಸರಿಯಲ್ಲ. ಅದು ವಿಶ್ವವಿದ್ಯಾಲಯ ಮತ್ತು ಇಲಾಖೆಯ ಒಂದು ಪ್ರತಿಯೊಂದು ಸಲಹೆಯನ್ನು ಅವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿನೇ ಮಾಡಿರ್ತಾರೆ. ಈಗ ಕಳೆನಾಶಕದ ಬಳಕೆ ಬಗ್ಗೆಯೂ ರೈತರಿಗೆ ಹಲವಾರು ದ್ವಂದ್ವಗಳಿದ್ದಾವೆ. ಈಗ ಬಿತ್ತನೆ ದಿವಸ ಸಿಂಪರಣೆ ಮಾಡುವಂಥ ಕಳೆನಾಶಕನ ಎಕರೆಗೆ ಎಷ್ಟು ಸಿಂಪರಣೆ ದ್ರಾವಣ ಬಳಸಬೇಕು ಅನ್ನೋದ್ರ ಬಗ್ಗೆ ಖಚಿತವಾಗಿ ಅವರಿಗೆ ನಿಲುವು ಗೊತ್ತಿಲ್ಲ. ಅವ್ರು ಬಳಸ್ತಾರೆ ಕಳೆನಾಶಕ, ಬಳಸ್ತಾರೆ ಒಂದು ಲೀಟ್ರಿಗೆ ಇಷ್ಟು ML ಅಂದರೆ ಅದನ್ನೂ ಬಳಸ್ತಾರೆ. ಅಲ್ಲಿ ಧೋಖಾ ಬರೋದೇನು ಅಂದರೆ, ಒಂದು ಎಕರೆಗೆ ನಾವು ಕನಿಷ್ಠ 250-300 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕು ಅಂತ ಹೇಳಿರ್ತೀವಿ. ಅದನ್ನು ಬಳಸದೇ ಇದ್ದಾಗ ನಾವು ಬಳಸಿದ ಕಳೆನಾಶಕ ಪರಿಣಾಮಕಾರಿಯಾಗಿ ಕಳೆಗಳನ್ನು ಹತೋಟಿ ಮಾಡೋದಿಲ್ಲ. ರೈತರಲ್ಲಿ ಬಹಳ ತಾವು ಒಂದು ಚೆನ್ನಾಗಿ ಹೇಳಿದ್ರಿ, ಏಕಬೆಳೆ ಪದ್ಧತಿ ಅಂದರೆ ಅವರಿಗೆ ಲಾಭ ಕೊಡುವಂಥ ಬೆಳೆಗಳಿಗೇನ ಬೆನ್ನು ಹತ್ತಾರೆ ಅವರು. ಕಾಲುಗೈ ಪದ್ಧತಿ ಮರ್ತಾರೆ, ಅಂತರ ಬೆಳೆ ಪದ್ಧತಿ ಮರ್ತಾರೆ, ಮಿಶ್ರ ಬೆಳೆ ಪದ್ಧತಿ ಮರ್ತಾರೆ. ಕೃಷಿ ಜೊತೆಗೆ ಅವರಿಗೆ ಎಲ್ಲ ಪರಿಕರಗಳನ್ನು ಒದಗಿಸುವಂಥ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಕುರಿ ಆಡು ಸಾಕಾಣಿಕೆ ಇರ್ಬೋದು, ಇವನ್ನೆಲ್ಲ ಮರೆತಿರೋದರಿಂದ ಮರೆತು ಕೇವಲ ಎಕರೆಗೆ 100 ಟನ್ ಕಬ್ಬು ಬೆಳಿಬೇಕಂತ ಅದರ ಬೆನ್ನತ್ತಿ ಅದನ್ನೇ ಮಾಡೋದು. ಆಮೇಲೆ ಎಕರೆಗೆ 50 ಕ್ವಿಂಟಲ್ ಮಟನು ಮುಸ್ಕಿನ ಜೋಳ ಬೆಳೆಯುವಂಥ ಸಾಮರ್ಥ್ಯ ರೈತರು ಕಂಡುಕೊಂಡಾರೆ. ಈಗ ಬೇರೆ ದೇಶದಲ್ಲಿ ಅದು ಇನ್ನೂ ಹೆಚ್ಚಿಗೆ ಇದೆ, ಮತ್ತು ಬೇರೆ ಅಂದರೆ ಅವರಿಗೆ ಕೆಲವೇ ಕೆಲವು ಬೆಳೆಗಳ ಬಗ್ಗೆ ಆಸಕ್ತಿ ಇದೆ. ಆದರೆ ನಮಗೆ ಎಲ್ಲ ರೀತಿಯಿಂದನೂ ಅವಶ್ಯಕತೆಯಾಗಿ ಬೇಕಾದಂಥ ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳನ್ನು ಕೂಡ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಾಗ ಕೃಷಿ ಖಂಡಿತ ಫಲಪ್ರದ ಆಗುತ್ತೆ. ಕೃಷಿ ಜೊತೆಗೆ ನಾವು ತೋಟಗಾರಿಕೆ ಬೆಳೆ, ಅರಣ್ಯದ ಬೆಳೆ, ಮೇವಿನ ಬೆಳೆ, ತನ್ನ ಗಾತ್ರಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ಬೆಳೆಯದೇ ಹೋದರೆ, ಈಗ ತೋಟಗಾರಿಕೆ ಬೆಳೆ ಮತ್ತು ಅರಣ್ಯ ಬೆಳೆ ಅಂತ ಹೇಳಿದ್ನಲ್ಲ, ಕೃಷಿ ಬೆಳೆಗಳು 3 ತಿಂಗಳ, 4 ತಿಂಗಳ ಅಥವಾ ಹಬ್ಬಬ್ಬ ಅಂದ್ರೆ 6 ತಿಂಗಳ ಇರ್ತಾವೆ. ನಮ್ಮ ಹತ್ತಿ ತೊಗೊಂಡ್ರೆ ಮುಂದಿನ 6 ತಿಂಗಳ ಭೂಮಿ ಮೇಲೆ ಬೀಳುವಂಥ ಸೂರ್ಯಪ್ರಕಾಶನ ಉಪಯೋಗನೇ ಮಾಡೋದಿಲ್ಲ ನಾವು. ಆದರೆ ಅರಣ್ಯ ಬೆಳೆಗಳಿದ್ದು ಅಂದರೆ ಅವು ಉಪಯೋಗ ಮಾಡ್ತಾವೆ, ತೋಟಗಾರಿಕೆ ಬೆಳೆ ಇದ್ದರೆ ಅವು ಉಪಯೋಗ ಮಾಡ್ತಾವೆ. ಒಟ್ಟಾರೆಯಾಗಿ ರೈತ ಶ್ರಮ ಮಾಡ್ತಾರೆ, ಅದರ ಬಗ್ಗೆ ಎರಡನೆ ಮಾತಿಲ್ಲ. ಆಮೇಲೆ ಕೃಷಿ ಬಗ್ಗೆ ನಂದು ಒಂದು ಅಭಿಪ್ರಾಯ ಏನಂದರೆ, ಕೃಷಿಕರಿಗೆ ಏನು ಮಾಡಿದರೂ ಕಡಿಮೆನೇ, ಆದರೆ ಯಾವುದೇ ಸರ್ಕಾರ ತನಗೆ ಇತಿಮಿತಿ ಏನಿದೆ ಅದನ್ನೇ ಮಾಡಬೇಕಾಗತ್ತೆ. ನಮ್ಮ ಬಜೆಟ್ ಎಷ್ಟಿದೆ, ಆಮೇಲೆ ನಾವು ಏನು ಮಾಡ್ಬೋದು, ಏನು ಜನಸಾಮಾನ್ಯರ ಜೀವನ 143 ಕೋಟಿ ಜನರದು ನೋಡಬೇಕಲ್ಲ. ಈಗ 18-19 ನಾವು ವೈಜ್ಞಾನಿಕ ಬೆಲೆ ಕೊಡುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಸ್ವಾಮಿನಾಥನ್ ಅವರು ಖರ್ಚು ತೆಗೆದು 50% ಲಾಭ ಕೊಡುವಂಥ ಬೆಳೆ ಕೊಟ್ಟು ರೈತರು ಚೆನ್ನಾಗಿ ಬದುಕ್ತಾರೆ ಅಂತ ಭಾಳ ದೃಢ ನಿರ್ಧಾರ ಮಾಡಿತು ಸರ್ಕಾರ, ಕೊಟ್ಟು 2018-19 ಬೆಂಬಲ ಬೆಲೆ ಕೊಟ್ಟದ್ದಕ್ಕೆ ರೈತರಿಗೆ ತುಂಬ ಅನುಕೂಲ ಆಗಿದೆ. ಏನೇ ವ್ಯವಸ್ಥೆಯಲ್ಲಿ ಲೋಪದೋಷ ಇದ್ದರೆ ನಾವು ಚರ್ಚೆ ಮುಖಾಂತರ ಕುಂತು ಬಗೆಹರಿಸ್ಕೊಂಡು ಹೊಸ ದಾರಿ ಹುಡುಕಬೇಕು, ಅದು ಅವಶ್ಯಕತೆ ಇದೆ ಇವತ್ತಿಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ತಾವು ಹೇಳಿದ್ರಿ ಆಯುಷ್ಯ ಹೆಚ್ಚಿಗೆ ಆಗಿದೆ, ಆರೋಗ್ಯ ವೃದ್ಧಿ ಆಗಿಲ್ಲ, ಅಕ್ಷರಶಃ ಸತ್ಯ. ಆಮೇಲೆ ಉಷ್ಣವಲಯದ ಒಂದು ದೊಡ್ಡ ವರದಾನ ಇದೆ ನಮಗೆ. ಈ ಥರ ನಾವು ರಾಸಾಯನಿಕಗಳನ್ನು ಮನಸ್ಸೋ ಇಚ್ಛೆ ರೈತರು ಬಳಸಿದಾಗ್ಯೂ ಕೂಡ ಉಷ್ಣವಲಯದಲ್ಲಿ ಮಣ್ಣಿಗೆ ಸೇರುವಂಥ ಏನು ಪದಾರ್ಥ ಇದಾವಲ್ಲ, ಬೇಗ ವಿಘಟನೆ ಆಗ್ತಾವೆ, ಡಿಗ್ರೇಡ್ ಆಗ್ತಾವೆ. ಅದರಿಂದ ನಮಗೆ ಇನ್ನೂ ಹೆಚ್ಚು ಡೇಂಜರ್ ಆಗಿಲ್ಲ, ಅದರ್ವೈಸ್ ತುಂಬ ಡೇಂಜರ್ ಆಗ್ತಿತ್ತು. ಉಷ್ಣವಲಯದ ಇದನ್ನೇ ಆಗಿದೆ. ಆಮೇಲೆ ಬೆಳೆಗಳ ವಿಷ, ಆಮೇಲೆ ಮಣ್ಣಿನ ವಿಷ ಅಲ್ಪ ಪ್ರಮಾಣದಲ್ಲಿ ಆಗ್ತದೆ. ಇದು ಸಮಗ್ರ ಪದ್ಧತಿ ಬಳಸಿದಾಗ ಅದನ್ನು ನಾವು ಅಂದರೆ ಬಹುಶಃ ತಾವು ಹೇಳಿದಂಗೆ ಕಾಲ ಎಲ್ಲನೂ ಕಲಿಸ್ತದೆ ಅಂತ ತಿಳುವಳಿಕೆ ಬಂದಿದೆ. ಎಲ್ಲರೂ ವಾಸ್ತವ ಸಂಗತಿಗಳನ್ನು ಒಪ್ಪಿಕೊಳ್ಳೋಣ. ಅವಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರಲಿಲ್ಲ ಅಂದರೆ ಅವನು ಬಿಟ್ಟುಬಿಡೋಣ. ಪರಸ್ಪರ ನಂಬಿಕೆ ಇರಬೇಕು. ವಿಶ್ವವಿದ್ಯಾಲಯಗಳು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾವೆ. ರೈತರು ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ದಿವಸದ ಒಂದು ಕೃಷಿ ಮೇಳ ಇದೆ, ಅದ್ಭುತವಾದಂಥ ಘಟನೆ ಅದು. ರೈತರಿಗೆ ನಮ್ಮ ನಿವೇದನೆ ಇದೆ, ಫಸ್ಟ್ ನೀವು ಬಂದ್ಗಳೇನೆ ಅಲ್ಲಿ ವಿಜ್ಞಾನಿಗಳು ಮಾಡಿರುವಂಥ ಪ್ರಯೋಗಗಳು ಹೊಲಕ್ಕೆ ಭೇಟಿ ಕೊಡ್ರಿ ಮೊದಲು, ಆಮೇಲೆ ನಿಮ್ಮ ಖರೀದಿಗಳ ನಂತರ ಇರಲಿ, ಮೊದಲು ಅಲ್ಲಿ ಹೋಗಿ ಬಂದರೆ ನಾವು ಕೃಷಿ ಮೇಳ ಮಾಡಿದ್ದು ಸಾರ್ಥಕ ಆಗುತ್ತೆ. ಹಾಂ, ಲಕ್ಷಗಟ್ಟಲೆ ಜನ ಬರ್ತಾರೆ, ಅದರ ಬಗ್ಗೆ ಎರಡೆ ಮಾತಿಲ್ಲ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮೇರು ಪಂಕ್ತಿ ಹಾಕಿಕೊಟ್ಟಿದೆ, ಇಡೀ ದೇಶಕ್ಕೆ ಇಂಥ ಕೃಷಿ ಮೇಳ ದೇಶದ ಯಾವ ಭಾಗದಲ್ಲೂ ಆಗೋದಿಲ್ಲ. ಇದನ್ನು ಪರಿಣಾಮಕಾರಿಯಾಗಿ ರೈತರು ಉಪಯೋಗ ತಗೊಳ್ಳೋದಂದ್ರೆ ವಿಜ್ಞಾನಿಗಳ ಜೊತೆ ಸಂವಾದ, ಅವ್ರು ಮಾಡಿರುವಂಥ ತಾಕುಗಳಿಗೆ ಮೊದಲ ಭೇಟಿ, ಆನಂತರ ಉಳುಕಾದ್ದು ವಸ್ತು ಪ್ರದರ್ಶನ ಇವೆಲ್ಲ. ಇದನ್ನು ಮಾಡಿದರೆ ಕೃಷಿ ಮೇಳ ನಿಜವಾಗಿಯೂ ಸಾರ್ಥಕ ಆಗ್ತದೆ ಅಂತ ನನ್ನ ರೈತರಿಗೆ ನಾನು ಈ ಮೂಲಕ ವಿನಂತಿನೂ ಮಾಡ್ತೀನಿ. ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ಒಬ್ಬ ಆಡಳಿತಗಾರರಾಗಿ, ಒಬ್ಬ ಸಂಶೋಧನಾ ಪ್ರಾಧ್ಯಾಪಕರಾಗಿ, ಮತ್ತು ವಿಸ್ತರಣಾ ನಿರ್ದೇಶಕರಾಗಿ, ಆಮೇಲೆ ಅಂದರೆ ಏನೆಲ್ಲ ಸಾಧನೆಗಳನ್ನು ತಾವು ಮಾಡಿರಿ, ತಮ್ಮ ಮಾತುಗಳೆಲ್ಲ ಅದೆಲ್ಲ ವ್ಯಕ್ತ ಆಗ್ತದೆ. ಸಾಕಷ್ಟು ರೈತರು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮಿಂದ ಲಾಭ ಪಡೆದಾರೆ, ಮತ್ತು ತಾವು ಮಾಡಿದಂಥ ವಿಶ್ಲೇಷಣೆ ಬಹಳ ವೈಜ್ಞಾನಿಕವಾಗಿದೆ ಮತ್ತು ಒಂದು ಆಸೆಯನ್ನು ಹುಟ್ಟಿಸುವಂತಿದೆ. ಸಾಕಷ್ಟು ಇವತ್ತು ನಿರಾಶೆ ಭಾವನೆ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇದ್ದರೂ ಕೂಡ ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ರೈತ ಬಾಂಧವರಿಗೆ ಉತ್ತಮ ಭವಿಷ್ಯವಿದೆ. ಆ ಒಂದು ಕುರಿತಂತೆ ವೈಜ್ಞಾನಿಕವಾಗಿ ತಾಂತ್ರಿಕ ಅಭಿವೃದ್ಧಿಯನ್ನು ಮಾಡಿಕೊಂಡು ನಾವು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಕೊನೆ ಅನ್ನೋದಿದೆ ಮತ್ತು ಪರಿಹಾರ ಇದೆ ಅನ್ನೋ ಒಂದು ಸದಸ್ಯ ಸದಾಭಿಪ್ರಾಯ ಉಂಟಾಗಿದೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಒಬ್ಬ ಅತ್ಯುತ್ತಮವಾದ ಒಂದು ಸಂದರ್ಶನ ತಾವು ಇದರಲ್ಲಿ ಭಾಗವಹಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಶುಭವಾಗಲಿ ನಿಮ್ಮ ಒಂದು ಈ ಸೇವೆ ಅನವರ್ತ ಮುಂದುವರಿಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಧಾರವಾಡ ಆಕಾಶವಾಣಿಗೆ ವಿಶೇಷವಾಗಿ ಧನ್ಯವಾದ. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ತುಂಬ ಸಹಾಯ ಮಾಡಿದೆ, ನಾನು ಋಣಿಯಾಗಿದ್ದೇನೆ ಆಕಾಶವಾಣಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಕ್ಷೇತ್ರದ ಸವಾಲುಗಳು, ಅವಕಾಶಗಳು ಹಾಗೂ ತಂತ್ರೋಪಾಯಗಳು ಈ ಕುರಿತು ಡಾಕ್ಟರ್ ಚಿದಾನಂದ್ ಪಿ ಮನ್ಸೂರ್, ವಿಶ್ರಾಂತ ಡೀನ್ ಹಾಗೂ ಸದಸ್ಯರು, ವ್ಯವಸ್ಥಾಪನ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಸಂದರ್ಶನದ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳುವಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಬಳ್ಳಾರಿ ತಾಲೂಕು ಚಿಟಗಿರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಳಿಗೆ ಹಾಗೂ ಸಂಘಟಕರಿಂದ ಮೈಲಾರ್ಲಿಂಗನ ಪದಗಳು. ಅಪ್ಪ ನಿನ್ನದು ಮಾತು ಕತ್ತಿಲೆ ಕಡುದಂಗ ಉತ್ತಾಕ ಸರ್ಪ ನೆಡುದಂಗೋ ದ್ವರಿವಾಗಲಾಗ ಇಡಿಯೋ ಮೂಜಿನ ಕಳಿಯ ಉತ್ತಾಕ ಏ ಸರ್ಪ ನೆಡುದಂಗ ಮೈಲಾರಾದ ಮುಂದೆ ಬರುವಂತ ದಿನಗಳು ದ್ವರಿವಾಗಲಾಗ ಇಡಿಯೋ ಮೂಜಿನ ಕಳಿಯ ಮುಂದೇನೆ ಬರುವಂತ ದಿನಗಳು ಹೇಳಿದರೆ ಉಚ್ಚೇಳಿದ ಮಾತು ಉಸಿ ಎಲ್ರು ಬರಿಬಾಗಲಾಗ ಇಡಿಯೋ ಮೂಜಿನ ಕಳಿಯ ಮಲ್ಲೈ ನಿನ್ನ ಮಾತು ಮಲ್ಲಿಗೆ ಸುರುದಂಗ ಕಲು ಮ್ಯಾಲುಳಾಸ ಬಡದಂಗು ಬರಿಬಾಗಲಾಗ ಇಡಿಯೋ ಮೂಜಿನ ಕಳಿಯ ಮಲ್ಲೈ ನಿನ್ನ ಮಾತು ಮಲ್ಲಿಗೆ ಸುರುದಂಗ ಕಲ್ಲು ಮೇಲೆ ವಿಳಾಸ ಬಡದಂಗ ಬರಿಬಾಗಲಾಗ ಇಡಿಯೋ ಮೂಜಿನ ಕಳಿಯ ಅರದಿಲ್ಲದಾಡುವನು ಗುರವಿಲ್ಲದೋದುವನು ನಡಿವಿಲ್ಲದ ಕ್ಷಾರ ಬರೀವನು ಬರಿಬಾಗಲಾಗ ಇಡಿಯೋ ಮೂಜಿನ ಕಳಿಯ ನಡಿವಿಲ್ಲದ ಕ್ಷಾರ ಬರಿಯೋ ಲಿಂಗೇಶ್ವರ್ಗ ಕರವೆತ್ತಿ ಕೈಯ ಮುಗುದೇವು ಬರಿಬಾಗಲಾಗ ಇಡಿಯೋ ಮೂಜಿನ ಕಳಿಯ ಮಲ್ಲಹರಿ ಮಾರ್ತಂಡ ಭೈರವ ಏಳು ಹೆಂಗ್ಲು ಏರೇನೆ ನೋಡ್ಯಾಳ ಸವರಾಜ ಗಂಗಮ್ಮ ಅವನೂರ ದಾರಿ ಪೀಡವಿಲ್ರ ಭಾಗ್ಯವದ ತೆನಿಯೇ ಪಾರಿಜ ತಳದುವೆ ಚಪ್ಪನ್ನು ದೇಶಕ ಒಪ್ಪಳ್ಳೆ ದೊರೆಯೋ ನೀ ಬಂದ ನಂಬ ದರಿಯೋ ಅವನೂರ ಏ ದಾರಿ ಪಿಡಬಲ್ಲ ನನ್ನ ಸೌತ್ಯಾರು ವಾರಿಲಿ ಬರುತ್ತಾರ ಗ್ಯಾಣಿತ್ಯಾರು ಭಾಗ್ಯವದ ತೆನಿಯೇ ಪಾರಿಜ ತಳದುವೆ ಚಪ್ಪನ್ನು ದೇಶಕ ಒಪ್ಪಳ್ಳೆ ದೊರೆಯೋ ನೀ ಬಂದ ನಂಬ ದರಿಯೋ ಮಾರಿಲೇ ಬರುತ್ತಾರ ಗೆಳಿತೀರ ನನ್ನ ಸೌತ್ಯರಿಗೆ ಮಾವಾರಿಲ್ಲೇನೇ ಮಾನಿಯಾಗ ಭಾಗ್ಯವದ ತೆನಿಯೇ ಪಾರಿಜಾತಳದುವೆ ಚಪ್ಪನ್ನ ದೇಶಕ